ಕೋಳಿ ಸಾಕಾಣಿಕೆಯಲ್ಲಿ ಲಸಿಕೆಗಳ ಪಾತ್ರ ಕುರಿತು ಕಲಬುರಗಿಯ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ ವಿಜ್ಞಾನಿಯಾದ ಡಾಕ್ಟರ್ ಶೇಷರಾವ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಜಾನಪದ ಸಂಗೀತದಲ್ಲಿ ಅಡವಿ ಸೋಮಾಪುರದ ಮುತ್ತಣ್ಣ ಚಿನ್ನಪ್ಪ ಅಂಗಡಿ ಹಾಗೂ ಸಂಗಡಿಯರಿಂದ ಲಾವಣಿ ಪದಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ ಕೋಳಿ ಸಾಕಾಣಿಕೆಯಲ್ಲಿ ಲಸಿಕೆಗಳ ಪಾತ್ರ ಕುರಿತು ಕಲಬುರಗಿಯ ಪಶು ಆರೋಗ್ಯ ಹಾಗೂ ಜೈವಿಕ ಸಂಸ್ಥೆಯ ವಿಜ್ಞಾನಿಯಾದ ಡಾಕ್ಟರ್ ಶೇಷರಾವ್ ಅವರೊಂದಿಗೆ ಸಂದರ್ಶನ. ತಜ್ಞ ವಾಣಿ ಎಲ್ಲ ರೈತ ಬಂದರಿಗೂ ನಮಸ್ಕಾರ. ಈ ನನ್ನ ಜೊತೆಗೆ ಕಲಬುರಗಿಯೊಳಗಿರುವಂತಹ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಶೇಷರಾವ್ ಅವರು ಫೋನ್ ಲೈನ್ ಮೇಲೆ ಅದರ ಅವರನ್ನ ಮಾತಾಡಿಸಿ ಈ ಕೋಳಿ ಸಾಕಾಣಿಕೆಯನ್ನ ಲಾಭದಾಯಕವಾಗಿ ಮಾಡಿಕೊಳ್ಬೇಕು, ಖರ್ಚು ಕಡಿಮೆ ಮಾಡಬೇಕು ಅಂತಂದ್ರ ಲಸಿಕೆಗಳ ಒಂದು ಪಾತ್ರ ಬಹಳ ಮುಖ್ಯ ಇರ್ತದೆ. ಯಾವ್ಯಾವ ಲಸಿಕೆಗಳು ಯಾವ್ಯಾವ ಟೈಮ್ನ ಹಾಕಬೇಕು, ಹೆಂಗ್ ಹಾಕಬೇಕು ಅನ್ನೋದನ್ನ ತಿಳ್ಕೊಂಡಂತ ನಮಸ್ಕಾರ ಡಾಕ್ಟರ್ ಶೇಷರಾವ್ ಅವರೇ. ನಮಸ್ಕಾರ. ಸರಿಗ, ಈ ಒಂದು ಕೋಳಿ ಸಾಕಾಣಿಕೆಯಲ್ಲಿ ಲಸಿಕೆಗಳ ಪಾತ್ರ ಬಹಳ ಮುಖ್ಯ ಇರ್ತದೆ, ಅದನ್ನ ನಾವು ಮಾತಾಡೋದಕ್ಕಿಂತ ಮೊದಲು ಈ ಒಂದು ತಾವು ಸೇವೆ ಸಲ್ಲಿಸ್ತಾ ಇದ್ರಲ್ಲ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ, ಇದ್ರ ಬಗ್ಗೆ ಸ್ವಲ್ಪ ಹೇಳಲ್ಲ, ಇಲ್ಲಿ ಏನೇ ನಡೀತದೆ ಹೆಂಗೆಂಗ್ ಅಂತೇಳಿ. ಇದು ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಅಂತಕ್ಕಂಥದ್ದು ಸರ್, ಇದು ಪಶು ಯೂನಿವರ್ಸಿಟಿ ಬೀದರ್ಲಿ ಇರ್ತಕ್ಕಂತ KVFSU ಯೂನಿವರ್ಸಿಟಿ ಅಡಿಯಲ್ಲಿ ಬರ್ತಕ್ಕಂಥದ್ದು. ಇದರ ಮುಖ್ಯ ಉದ್ದೇಶ ಸರ್ ಪ್ರಾಣಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಲಸಿಕೆಗಳನ್ನ ಸರ್ವೈವ್ ಮಾಡ್ತಕ್ಕಂಥದ್ದು. ಅಂದ್ರೆ ನಿಮ್ಮ ಹತ್ರ ಲಸಿಕೆಗಳು ಉತ್ಪಾದನೆ ಆಗ್ತಾವಂತ್ರಿ? ಅಲ್ಲ ಸರ್, ಆಕ್ಚುಲಿ ಉತ್ಪಾದನಾ ಕೇಂದ್ರ ನಮ್ ಬೆಂಗಳೂರಲ್ಲಿ ಹೆಬ್ಬಾಳಲ್ಲಿ ಇರ್ತಕ್ಕಂಥದ್ದು ಸರ್. ಅಲ್ಲಿಂದ ನಾವು ಇಲ್ಲಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಎಲ್ಲಾ ಲಸಿಕೆಗಳನ್ನ ತಂದು ಗುಲ್ಬರ್ಗಾ ಮತ್ತು ಯಾದಗಿರಿ ಎರಡು ಡಿಸ್ಟ್ರಿಕ್ಟ್ ಗೆ ನಾವು ಸರಬರಾಜು ಮಾಡ್ತೀವಿ ಸರ್, ಅಗತ್ಯ ಮೇರೆಗೆ ಸರಬರಾಜು ಮಾಡ್ತೀವಿ. ಎಲ್ಲ ವೆಟರ್ನರಿ ಹಾಸ್ಪಿಟಲ್ಸ್ ಏನಿರ್ತಾರೆ ಪಶು ಆಸ್ಪತ್ರೆಗಳಿಗೆ ಮಾಡ್ತಿರೋ ಮತ್ತೆ ಬೇರೆ ಎಲ್ಲೆಲ್ಲಿ ಕಳಿಸ್ತಾರೆ ಸರ್? ಇಲ್ಲ ಇಲ್ಲ, ಅದೇ ಎಲ್ಲಾ ಪಶು ಆಸ್ಪತ್ರೆಗೆ ಪ್ರಾಣಿ ಮತ್ತು ಪಕ್ಷಿಗಳು ಎಷ್ಟದಾವ ಆ ತಾಲೂಕದಲ್ಲಿ ಅದರ ಆಧಾರದ ಮೇಲೆ ನಾವು ಲಸಿಕೆಗಳನ್ನ ಆದ್ಯತೆ ಮೇರೆಗೆ ಸರಬರಾಜು ಮಾಡ್ತೀವಿ. ಅಂದ್ರೆ ಅವ್ರು ಯಾವ ರೀತಿ ಒಂದು ಡಿಮ್ಯಾಂಡ್ ಇಟ್ಟಿರ್ತಾರೆ ಅದ್ರ ಪ್ರಕಾರ ನೀವು ಅವ್ರಿಗೆ ಕಳಿಸ್ತಾ ಇರ್ತೀರಿ? ಕಳಿಸ್ತಾ ಇರ್ತೀವಿ. ಅಂದ್ರೆ ನೀವು ನಿಮ್ಮಲ್ಲಿ ಒಂದು ಕೋಲ್ಡ್ ಸ್ಟೋರೇಜ್ ಇಟ್ಕೊಂಡು ಅವನ್ನ ಕಾಯ್ಕೊಂಡು ಹೋಗ್ತಾ ಇರ್ತೀರಿ, ಯಾಕಂತಂದ್ರೆ ಲಸಿಕೆಗಳ ಒಂದು ಒಳ್ಳೆ ರೀತಿಯಿಂದ ಇರಬೇಕು, ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಅವ್ರು ಟೆಂಪರೇಚರ್ ಮೇಂಟೈನ್ ಮಾಡ್ಬೇಕಲ್ಲ ಸರ್? ಮಾಡ್ಬೇಕಾಗುತ್ತೆ ಲಸಿಕೆಗಳು ಸರ್. ಅದ್ರ ಜೊತೆಗೆ ಏನಾದರೂ ರೋಗಗಳು, ಹೊಸ ಹೊಸ ರೋಗಗಳು ಬರ್ತಾ ಇದಾವೆ ಸರ್ ಇವತ್ತಿನ ದಿನದಲ್ಲಿ, ಅಂತ ರೋಗಗಳು ಏನಾದರೂ ಕಂಡಲ್ಲಿ ಪ್ರಾಣಿ ಅಥವಾ ಪಕ್ಷಿಗಳಲ್ಲಿ ನಾವು ಅಲ್ಲಿ ಹೋಗಿ ಅದರ ರಕ್ತ ಮಾದರಿ ಮತ್ತೆ ಎಲ್ಲಾ ಮಾದರಿಗಳನ್ನು ತಂದು ಇಲ್ಲಿ ನಮ್ಮ ಒಂದು ಲ್ಯಾಬೊರೇಟರಿ ಇದೆ ಸರ್ ನಮ್ದು ಪ್ರಯೋಗಾಲಯ, ಅಲ್ಲಿ ಎಲ್ಲ ನಾವು ಅದನ್ನ ಟೆಸ್ಟ್ ಮಾಡಿ ಅದಕ್ಕೆ ಏನ್ ಸೂಕ್ತ ಔಷಧಿ ಕೊಡಬೇಕು, ಏನ್ ಲಸಿಕೆ ಮಾಡಬೇಕು ಅಂತಕ್ಕಂತ ಮಾರ್ಗದರ್ಶನ ನಮ್ಮ ಸಂಸ್ಥೆ ವತಿಯಿಂದ ನಾವು ಮಾಡ್ಕೊಂಡು ಹೋಗ್ತೀವಿ. ಅಂತಂದ್ರೆ ನಿಮ್ಗೆ ಮಾಹಿತಿ ಬರ್ತದ, ನೀವೇ ತಗೊಳ್ತೀರಿ. ಈಗ ನೀವು ಎರಡು ಜಿಲ್ಲಾ ಅಂತ ಹೇಳಿದ್ರಿ, ಕಲಬುರಗಿ ಮತ್ತೆ ಯಾದಗಿರಿ, ಈಗ ಅಲ್ಲಿ ಯಾವ ಪ್ರಾಣಿಗಳಿಗೆ ಏನ್ ರೋಗಗಳು ಬಂದವ, ಏನಾಗ್ಯದ ಪಕ್ಷಿಗಳಿಗೆ ಅನ್ನೋದನ್ನ ನಿಮ್ಗೆ ಹೆಂಗ್ ಗುರುತಾಗುತ್ತೆ, ಸೋರ್ಸ್ ಹೆಂಗ್ ಮಾಡ್ಕೊಳ್ತೀರಿ ನೀವು? ಅಲ್ಲ, ಆಕ್ಚುಲಿ ಅಲ್ಲಿ ಕೆಲಸ ಮಾಡ್ತಕ್ಕಂತ ಪಶು ವೈದ್ಯಾಧಿಕಾರಿಗಳು ಇರ್ತಾರೆ ಸರ್ ಆ ಭಾಗದಾಗ. ಅವ್ರು ಏನಾದ್ರೂ ಈಗ ಪಕ್ಷಿಗಳು ಸಾಯ್ತಾ ಇದಾವ, ಒಬ್ರು ರೈತರ ಅದರ ಅವ್ರ ಕಡೆ ಒಂದ್ 50 ನಾಟಿ ಕೋಳಿಗಳು ಅದಾವ, ಅದರಲ್ಲಿ ಡೈಲಿ 3-4 ಸಾಯ್ತಾ ಇದಾವ ಅಂತಕ್ಕಂತ ನಮ್ಮ ಗಮನಕ್ಕೆ ಬಂದ್ರೆ ನಾವು ಅಲ್ಲಿಗೆ ಹೋಗ್ಬಿಟ್ಟು ಆ ಪಕ್ಷಿ ಇರ್ಲಿ ಪ್ರಾಣಿ ಇರ್ಲಿ ಅದನ್ನ ನಾವು ಟೆಸ್ಟ್ ಮಾಡಿ ಅದನ್ನ ಮರಣೋತ್ತರ ಪರೀಕ್ಷೆ ಮಾಡಿ ಅದನ್ನ ನಾವು ಏನ್ ಅದ್ರ ಸೂಕ್ತ ಚಿಕಿತ್ಸೆ ಮತ್ತು ಲಸಿಕೆಗಳ ಸಲಹೆಯನ್ನ ನೀಡ್ತೀವಿ ಸರ್. ಅಂದ್ರೆ ಮೊದಲ ಕಾರಣ ಹುಡುಕ್ತೀರಿ ಯಾಕೆ ಸಾಯ್ಲಿತಾವು ಅಂತ ಹೇಳಿ? ಹೌದೌದು ಸರ್, ಅದೇ ಅದೇ ಸಾಯ್ಲಿಕ್ಕೆ ನಿಖರ ಏನ್ ಕಾರಣ ಅಂತಕ್ಕಂಥದನ್ನ ನಾವು ಇದು ಮಾಡ್ಬಿಟ್ಟು ಅದರ ಆಧಾರ ಮೇಲೆ ಅವರಿಗೆ ನಾವು ಸೂಕ್ತ ಚಿಕಿತ್ಸೆ ಮತ್ತೆ ಏನು ಲಸಿಕೆ ಮುಂಜಾಗ್ರತೆ ಕ್ರಮವಾಗಿ ನಾವು ಏನ್ ಮಾಡ್ಬೇಕಂತಕ್ಕಂಥದನ್ನ ಅವ್ರಿಗೆ ನಾವು ಸಲಹೆ ನೀಡ್ತೀವಿ ಸರ್. ಅಂತಂದ್ರೆ ಕೆಲವೊಂದು ರೋಗಗಳನ್ನ ನಾವು ನಿರ್ವಹಣೆ ಮಾಡಬೇಕು ಅಂತಂದ್ರೆ ಲಸಿಕೆಗಳು ಬಹಳ ಮುಖ್ಯ ಅಂತಂದಂಗೈತ್ರಿ. ಹೌದೌದು. ಹಾಗಾದ್ರೆ ಈ ಲಸಿಕೆಗಳು ಅಂದ್ರೇನು ಮತ್ತ ಈ ಕೋಳಿ ಸಾಕಾಣಿಕೆಯಲ್ಲಿ ಇವುಗಳ ಮಹತ್ವ ಏನದಂತ್ರಿ? ಸಾಮಾನ್ಯವಾಗಿ ಸರ್ ಮನುಷ್ಯ ಇರ್ಲಿ ಪ್ರಾಣಿ ಪಕ್ಷಿ ಯಾವ್ದೇ ಇರ್ಲಿ ಅದರಲ್ಲಿ ಲಸಿಕೆ ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ರೋಗಗಳು ವೈರಾಣುವಿಂದ ಬರ್ತಕ್ಕಂತ ರೋಗಗಳು ಮುಖ್ಯವಾಗಿ ನಾವು ಏನಂತ ವೈರಲ್ ಡಿಸೀಸಸ್ ಅಂತ ಕರಿತೀವಿ ಸರ್, ಆ ರೋಗಗಳಿಗೆ ಸೂಕ್ತವಾದಂತ ಚಿಕಿತ್ಸೆ ಇಲ್ಲ. ಆ ರೋಗ ತಡೆಗಟ್ಟಲಿಕ್ಕೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಒಂದು ಅವಕಾಶ ಏನಂತ ಹೇಳಿದ್ರೆ, ಮುಂಜಾಗ್ರತೆ ಕ್ರಮವಾಗಿ ನಾವು ಲಸಿಕೆ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಪ್ರಾಣಿ ಇರಲಿ ಪಕ್ಷಿ ಇರಲಿ ಆ ರೋಗ ಬರಲಂಗ್ ತಡೆಗಟ್ಟಲಿಕ್ಕೆ ನಮ್ಮ ಕಡೆ ಅವಕಾಶ ಇರ್ತದೆ. ಯಾಕಂತ ಹೇಳಿದ್ರೆ ಈಗ ನಾವು ಡೇಲಿ ಡೇ ಟು ಡೇ ಇದರಲ್ಲಿ ನೋಡ್ತಾ ಇದೀವಿ ಪತ್ರಿಕೆಯಲ್ಲಿ ಟಿವಿಯಲ್ಲಿ ಕೊರೋನಾಗೆ ಲಸಿಕೆ ಇಲ್ಲ. ಹೌದು, ಅದು ವೈರಾಣುದಿಂದ ಬರ್ತಕ್ಕಂತ ರೋಗ. ಅದಕ್ಕೆ ಅದು ಲಸಿಕೆ ಬಂದ ಮೇಲೆ ಮಾತ್ರ ತಡೆಗಟ್ಟಲಿಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆ ಬರೋದಿಲ್ಲ ವೈರಾಣು ರೋಗಗಳಿಗೆ. ಅದೇ ತರ ಕೋಳಿಯಲ್ಲಿ ಕೂಡ ಸರ್ ಸಾಕಷ್ಟು ಒಂದು ಐದಾರು ರೋಗಗಳು ಅದಾವ, ಅವು ವೈರಾಣು ರೋಗಗಳು. ಒಂದು ಸಲ ಆ ರೋಗ ಬಂದ್ರೆ ಅದಕ್ಕೆ ಚಿಕಿತ್ಸೆ ಇಲ್ಲದೆ ಇರೋದ್ರಿಂದ ಅಲ್ಲಿ ಇರ್ತಕ್ಕಂತ ಎಲ್ಲ ಕೋಳಿ ಫಾರ್ಮ್ ಅಲ್ಲಿ ಇರ್ತಕ್ಕಂತ ಕೋಳಿಗಳ ಸಾಯೋ ಚಾನ್ಸಸ್ ಹೆಚ್ಚಾಗ್ತದೆ. ಓಹೋ, ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಅದನ್ನ ನಾವು ಸಕಾಲಕ್ಕೆ ವೈಜ್ಞಾನಿಕವಾಗಿ ಲಸಿಕೆಗಳನ್ನ ನಾವು ಅವರಿಗೆ ಅಳವಡಿಸಲಿಕ್ಕೆ ನಾವು ಸೂಚನೆಯನ್ನ ಕೊಡ್ತೀವಿ. ಅಂದ್ರೆ ಈ ವೈರಾಣು ರೋಗವನ್ನ ನಿರ್ವಹಣೆ ಮಾಡ್ಲಿಕ್ಕೆ ಹತೋಟಿ ಮಾಡ್ಲಿಕ್ಕೆ ಲಸಿಕೆಗಳು ಬಹಳ ಮುಖ್ಯ ಅಂತಂದಂಗಾಯ್ತು. ಹೌದೌದು. ಅಂತಂದ್ರೆ ಸರ್, ನೀವು ಬಹಳಷ್ಟು ರೋಗಗಳು ಬರ್ತಾವ ಕೋಳಿ ಒಳಗ ಅಂತಂದ್ರಲ್ಲ, ಈ ಒಂದ್ ಸಲ ನಾವು ಲಸಿಕೆ ಕೊಟ್ರೆ ಅಂದ್ರೆ ಅದು 100% ನಾವು ಅನ್ಕೊಳ್ಬಹುದು ಹೆಂಗ್ ಸರ್? ಇದು ಮುಂದೆ ಬರ್ಲಿಕ್ಕಿಲ್ಲ ಅಂತ ಹೇಳಿ ಹಂಗೇನ್ರ ಅನ್ಬಹುದು ಅಥವಾ ಹೆಚ್ಚಾನ ಹೆಚ್ಚು ಅಂತ ಅನ್ಬೇಕಾ? ಅಲ್ಲ, ಇದು ಹೆಂಗಿರ್ತದೆ, ಇದು ಲಸಿಕೆಗಳನ್ನ ಸರ್ ನಾವು ಯಾವ ತರ ಮಾಡ್ತೀವಿ ವೈಜ್ಞಾನಿಕವಾಗಿ ಒಂದು, ಎರಡನೇ ನಾವು ಲಸಿಕೆಗಳನ್ನ ನಾವು ಯಾವ ತರ ಶೇಖರಣೆ ಮಾಡ್ತೀವಿ, ಒಂದೆರಡು ಇದರ ಮೇಲೆ ಅವಲಂಬಿತ ಇರ್ತಾವ ಸರ್. ಆದ್ರೆ ಎಲ್ಲ ಕರೆಕ್ಟ್ ಇತ್ತು ಅಂತಂದ್ರೆ ಅದು ಒಳ್ಳೆ ರೀತಿಯಿಂದ ಹತೋಟಿ ಆಗ್ತಂತ ಹೇಳೋದು 100% ನಾವು ಅದನ್ನ ರೋಗ ಬರಲ್ದಂಗ ತಡೆಗಟ್ಟಲಿಕ್ಕೆ ನಮ್ಗೆ ಸಾಧ್ಯ ಆಗ್ತದೆ. ಅಂತಂದ್ರೆ ಆಗಿಲ್ಲ ಕೆಲವೊಂದ್ಸಲ ಅಂತಂದ್ರೆ ಉಳಿದ ಎಲ್ಲೋ ಇದ್ರೊಳಗೆ ಏನೋ ಸಮಸ್ಯೆ ಆಗ್ಯದ, ಎಲ್ಲೋ ಕರೆಕ್ಟ್ ಆಗಿಲ್ಲ ಅಂತ ಅನ್ಕೊಳ್ಬಹುದು ನಾವು. ಸರ್, ಈಗ ಕೋಳಿ ಸಾಕಾಣಿಕೆ ಒಳಗ ಒಂದನೇ ದಿನದ ಮರಿಗೆ ಅದು ಬಹಳ ಮುಖ್ಯ ಇರ್ತಾರ ಸರ್, ಫಸ್ಟ್ ಡೇ ಯಾವ ಲಸಿಕೆ ಮಾಡಿಸ್ಬೇಕು ಮತ್ತೆ ಯಾರ ರೋಗದ ಸಲುವಾಗಂತಾರೆ? ಇದರಲ್ಲಿ ಎರಡ್ ತರ ಇದು ಮಾಡಬಹುದು ಸರ್. ಒಂದು, ನಾವು ಕೋಳಿ ಮರಿಗಳನ್ನ ಏನಾದರೂ ಕಂಪನಿಯಿಂದ ಹ್ಯಾಚರೀಸ್ ಅಂತೀವಿ ನಾವು, ಕಂಪನಿಯಿಂದ ಪಡೆದರೆ ಅವ್ರು ಏನ್ ಮಾಡ್ತಾರ ಅಂದ್ರೆ ಒಂದನೇ ದಿವಸಕ್ಕೆ ಈ ಮ್ಯಾರೆಕ್ಸ್ ಅಂತಕ್ಕಂತ ರೋಗ ಅದರ ಅಗೇನಸ್ಟ್ ಅವರು ಲಸಿಕೆ ಮಾಡೇ ನಮಗೆ ಮರಿಗಳು ಕೊಡ್ತಾರೆ. ಒಂದು ವೇಳೆ ನಾವು ಏನಾದರೂ ನಾಟಿ ಕೋಳಿಗಳನ್ನ ಸಾಕಿ ಅದರಿಂದ ತತ್ತಿಗಳನ್ನ ಇದ್ ಮಾಡಿ ತತ್ತಿಯಿಂದ ಮರಿಗಳು ಏನಾದರೂ ಉತ್ಪಾದನೆ ಮಾಡಿದ್ರೆ ನಾವು ಒಂದನೇ ದಿವಸಕ್ಕೆ ಮ್ಯಾರೆಕ್ಸ್ ಅಂತಕ್ಕಂತ ರೋಗಕ್ಕೆ ನಾವು ಲಸಿಕೆ ಒಂದನೇ ದಿವಸಕ್ಕೆ ಮಾಡ್ಬೇಕಾಗ್ತದೆ. ಸರ್, ಅಂತಂದ್ರೆ ಈಗ ಒಂದೇ ದಿವಸದ ಮರಿ ಅಂತಂದ್ರೆ ಈಗ ರೈತರೇ ಮನೆಯಾಗ ಮಾಡ್ತಾ ಇದ್ರು ಅಂತಂದ್ರೆ ಆ ಮರಿನೂ ಸಣ್ಣದಿರ್ತದ, ಲಸಿಕೆ ರೈತರು ಹೆಂಗ್ ಕೊಡ್ಬೇಕಂತ್ರಿ? ಅದನ್ನ ಇಂಜೆಕ್ಷನ್ ರೂಪದಾಗ ಕೊಡ್ಬೇಕು? ಅಲ್ಲ ಸರ್, ಅದು ಆಕ್ಚುಲಿ ಏನಿರ್ತಾವ ಲಸಿಕೆಗಳು ಎಲ್ಲ ಸಾಮಾನ್ಯವಾಗಿ ಸಣ್ಣ ಮರಿ ಕೊಡ್ತಕ್ಕಂಥದ್ದು ಹನಿಗಳ ಮೂಲಕ ನಾವು ನೀಡ್ತೀವಿ ಸರ್. ಅಂದ್ರೆ ಬಾಯಿ ಮುಖಾಂತರ ಒಂದು ಹನಿ. ಅದು ನಾವು ಲಸಿಕೆಗಳನ್ನ ಸರಬರಾಜು ಮಾಡ್ತೀವಿ, ಅದರಲ್ಲಿ ಇದನ್ನು ಕೊಟ್ಟಿರ್ತಾರೆ ಸರ್ ಅವರು, ಒಂದು ಹನಿ ಒಂದು ಕಣ್ಣಿಗೆ ಒಂದು ಹನಿ ಲಸಿಕೆ ಹಾಕಿದ್ರೆ ಅದು ಸೂಕ್ತ ಮೆಥಡ್ ಸರ್. ಅದು ಅಂದ್ರೆ ಕಣ್ಣಿನೊಳಗೆ ಹಾಕ್ಬೇಕಂತ್ರಿ ಹನಿ? ಹೌದೌದು. ಸರಿನಾ, ಇದಾದ್ಮೇಲೆ ಆರನೇ ದಿನ ಒಂದು ಲಸಿಕೆ ಹಾಕ್ಬೇಕು ಅಂತ ಇರ್ತದೆ, ಅದು ಯಾವುದು ಮತ್ತೆ ಯಾವ ರೋಗಕ್ಕೆ ಮತ್ತೆ ಯಾವ ಭಾಗದಲ್ಲಿ ಎಂತ ತರದ ಕೋಳಿ ಉದ್ದಿಮೆಯನ್ನ ಇದು ನಷ್ಟ ಮಾಡ್ತಂತ್ರಿ? ಇದು ನಾವು ಆರನೇ ದಿವಸಕ್ಕೆ ಮಾಡ್ತಕ್ಕಂತ ಲಸಿಕೆ ನಾವು ಸರ್ F1 ಲಸೋಟಾ ಲಸಿಕೆ ಅಂತ ಕರಿತೀವಿ. ಇದರ ಹೆಸರು F1. F1 ಲಸೋಟಾ. ಲಸೋಟಾ, ಹಾ ಸರ್. ಇದು ಕೊಕ್ಕರೆ ರೋಗ ಅಂತಕ್ಕಂಥದ್ದು ಒಂದು ರೋಗ. ಇದು ಸಾಮಾನ್ಯವಾಗಿ ಎಲ್ಲಾ ಭಾಗದಲ್ಲಿ ಬರ್ತಕ್ಕಂತ ರೋಗ. ನಾವು ಸರ್ವಸಾಮಾನ್ಯವಾಗಿ ನವೆಂಬರ್ ಡಿಸೆಂಬರ್ ಆಯ್ತು ಅಂತ ಹೇಳಿದ್ರೆ ಈ ಎಲ್ಲಾ ಕಡೆ ಈ ರೋಗ ಹರಡುತ್ತದೆ, ವೈರಾಣುವಿಂದ ಬರ್ತಕ್ಕಂತ ರೋಗ. ಒಂದು ಸಲ ಒಂದು ಹಳ್ಳಿಯಲ್ಲಿ ಈ ರೋಗ ಬಂದ್ರೆ ಕೊಕ್ಕರೆ ಅಂತಕ್ಕಂಥ ರೋಗ, ಅಲ್ಲಿ ಕೋಳಿಗಳು ಸಾಯಕ್ ಸ್ಟಾರ್ಟ್ ಆಗುತ್ತಂದ್ರೆ ರೈತರಿಗೆ ಗೊತ್ತಾಗ್ಬಿಡ್ತದೆ ಸರ್ ಇದು ಕೊಕ್ಕರೆ ರೋಗ ಬಂದಿದೆ, ಈಗ ಕೋಳಿಗಳು ಉಳಿಯೋದಿಲ್ಲ ಅಂತೇಳಿ. ಅವ್ರು ಏನಾದರೂ ಆ ಕೋಳಿಗಳನ್ನ ಅವ್ರ ಒಂದಷ್ಟು ದುಡ್ಡು ಮಾಡ್ಕೊಳ್ಳಿಕ್ಕೆ ಬೇರೆ ಜಾತ್ರೆಯಲ್ಲಿ ಅಥವಾ ಯಾವುದೋ ಒಂದು ಸಂತೆಯಲ್ಲಿ ಹೋಗಿ ಆ ಕೋಳಿಯನ್ನು ಮಾರ್ ಬರ್ತಾರೆ ಒಂದ್ ದುಡ್ಡುಗೋಸ್ಕರ. ಒಂದೇಳೆ ಆ ಜಾತ್ರೆಯಲ್ಲಿ ಬೇರೆ ಊರಿಂದ ಬಂದ ರೈತರು ಆ ಕೋಳಿಗಳನ್ನ ತಗೊಂಡೋಗಿ ಅವ್ರ ಊರಿಗೆ ತಗೊಂಡು ಹೋದ್ರೆ ಆ ಊರಲ್ಲಿ ಇನ್ನು ಒಂದ್ ಮೂರ್ನಾಲ್ಕು ದಿವಸದಲ್ಲಿ ಅವ್ರ ಊರಲ್ಲಿ ಇರ್ತಕ್ಕಂಥ ಎಲ್ಲ ಕೋಳಿಗಳು ಸಾಯ್ತಾವ. ಈ ರೋಗ ಗಾಳಿಯಲ್ಲಿ ಹರಡ್ತಕ್ಕಂಥ ರೋಗ. ಒಂದು ಸಲ ಈ ರೋಗ ಬಂದ್ರೆ ಇದಕ್ಕೆ 100% ಚಿಕಿತ್ಸೆ ಸಿಗೋದಿಲ್ಲ, ನಾವು ಏನ್ ಚಿಕಿತ್ಸೆ ಕೊಟ್ಟರು ಅದು ಸ್ಪಂದಿಸೋದಿಲ್ಲ, ಸಾಯ ಪ್ರಮಾಣ ಇದರಲ್ಲಿ 100%. ಒಂದೇ ರೋಗ ಬಂದ್ರೆ ಸಾಯ್ತದೆ ಸರ್. ಅದು ಅಂದ್ರೆ ಲಕ್ಷಣ ಏನಿರ್ತಂತ್ರಿ ಸರ್, ಯಾವ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ತಾವ? ಕೊಕ್ಕರೆ ರೋಗದ ಲಕ್ಷಣಗಳು ಹೆಂಗಂತ ಹೇಳಿದ್ರೆ ಒಂದು ಹಸಿರು ಬೇದಿ, ಅತಿ ಅಂತ ಜ್ವರ, ಅವು ಏಳ್ಲಿಕ್ಕಾಗದೆ ಒಂದೇ ಕಡೆ ಕೂತಿರ್ತಾವ. ಲಾಸ್ಟ್ ಸ್ಟೇಜ್ ಅಲ್ಲಿ ಅವು ಏನ್ ಮಾಡ್ತಾವ ಅಂದ್ರೆ ಅದಕ್ಕೆ ನಾವು ಟಾಟಿ ಕೋಲಿಸ್ ಅಂತೀವಿ ಸರ್, ಅದರ ಗೋಣಿ ಏನಿರ್ತದಲ್ಲ ತಿರುಗಿಸ್ತಾವ ಹಿಂಗೆ ರೌಂಡ್ ಆಗಿ, ಅದ್ರ ಗೋಣು ಹಿಂಗ್ ತಿರುಗಿಸ್ತಾವ. ಟಾಟಿಕೋಲಿಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಇವು ಲಕ್ಷಣಗಳು ಒಂದೇ ಕಡೆ ಕೂಡ್ತಾವ, ಸಾಯ ಪ್ರಮಾಣ ಹೆಚ್ಚು, ಇವತ್ತು ಇರ್ತಕ್ಕಂತ ಒಂದ್ 50 ಕೋಳಿಯಲ್ಲಿ ಒಂದೇ ಸಲ 50ರಲ್ಲಿ 30 ಕೋಳಿ ಸತ್ತೋಗ್ಬಿಡ್ತಾವ, ಜ್ವರ, ಹಸಿರು ಭೇದಿ, ಒಂದೇ ಕಡೆ ಕೂಡೋದು, ಹೇಳಕ್ ಆಗಲ್ಲ, ನಿಶಕ್ತಿ ಇರ್ತಾವ. ಇದಕ್ಕೆ ಲಸಿಕೆ ಯಾವ ರೀತಿ ಕಣ್ಣ ಹಾಕಬೇಕು, ಬಾಯ್ದ ಹಾಕಬೇಕು, ಹೆಂಗಂತ್ರಿ ಇದು? ಸರ್, ನಾವು ಸಾಮಾನ್ಯವಾಗಿ ಈಗ ಏನಾದರೂ ರೈತರು ಕೆಲವು ಆರ್ಗನೈಸ್ ಫಾರ್ಮ್ ಮಾಡಿರ್ತಾರ ಅಥವಾ ನಾಟಿ ಕೋಳಿಗಳಿಂದ ಬರ್ದಿರ್ತಕ್ಕಂತ ಮರಿ ಇದ್ರೆ 5, 6, 7 ಈ 3 ದಿವಸದಾಗ ಯಾವಾಗ ಅವ್ರಿಗೆ ಅನುಕೂಲ ಆಗತ್ತೋ ಆ ದಿವಸ ಆ ಲಸಿಕೆಗಳನ್ನ ಒಂದು ಒಂದು ಹನಿ ಕಣ್ಣಲ್ಲಿ ಅಥವಾ ಮೂಗಲ್ಲಿ, ಕಣ್ಣಲ್ಲಿ ಅಥವಾ ಮೂಗಲ್ಲಿ ಎರಡಲ್ಲಿ ಯಾವ್ದಾದ್ರು ಒಂದರಲ್ಲಿ ಒಂದೊಂದು ಹನಿ ನಾವು ಲಸಿಕೆಯನ್ನ ಮರ್ಕೋಬೇಕಾಗುತ್ತೆ. ಸರಿನಾ, 13ನೇ ದಿವಸಕ್ಕ ಯಾರ ರೋಗ ಬರ ಸಾಧ್ಯತೆ ಇರುತ್ತೆ ಅದಕ್ಕೆ ಯಾವ ಲಸಿಕೆ ಕೊಡ್ಬೇಕಂತ್ರಿ? ಇದು ಆಕ್ಚುಲಿ ಒಂದು, ಸರ್, ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಹೆಂಗಂತ ಹೇಳಿದ್ರೆ, ನಾವು ಈಗ ಕೊಡ್ತಕ್ಕಂತ ಲಸಿಕೆ ಆ ದಿವಸಕ್ಕೆ ಬರೋದಿಲ್ಲ. ನಾನು 6ನೇ ದಿವಸಕ್ಕೆ ಕೊಕ್ಕರೆಗೆ ಸಂಬಂಧಪಟ್ಟಂಗ್ ಲಸಿಕೆ ಬಂದ್ರೆ 6ನೇ ದಿವಸ ಮರಿಗೆ ಕೊಕ್ಕರೆ ರೋಗ ಬರೋದಿಲ್ಲ, ಅದು 7ನೇ ವಾರ ಆದ್ಮೇಲೆ ಬರ್ತಕ್ಕಂತ ರೋಗ. ಆದ್ರೆ ನಾವು ಮುಂಜಾಗ್ರತೆ ಕ್ರಮವಾಗಿ ಮುಂದೆ ರೋಗ ಬರದೇ ಇರಲಿಕ್ಕಂತ ದೃಷ್ಟಿ ಇಟ್ಕೊಂಡು ನಾವು ಮಾಡ್ತಕ್ಕಂತ ಲಸಿಕೆಗಳು ಸರ್. ಅಂತಂದ್ರ ನಾವು ಮುಂಜಾಗ್ರತೆ ಕ್ರಮವಾಗಿ 1ನೇ ದಿವಸಕ್ಕ 6ನೇ ದಿವಸಕ್ಕ 13ನೇ ದಿವಸಕ್ಕ 7ನೇ ವಾರ ಏನೇ ಕೊಡ್ಲಿ ಮುಂದೆ ಬರೋದನ್ನ ತಡೆಗಟ್ಟಲಿಕ್ಕೆ ಕೊಡುವಂಥದ್ದು ಕೊಡ್ತಕ್ಕಂಥದ್ದು ಸರ್. ಅಂದ್ರೆ ಬಂದ ಮೇಲೆ ಕೊಡ್ಬೇಕಂತಲ್ಲ, ಬರೋದಕ್ಕಿಂತ ಮೊದಲು ಕೊಡುವಂತದ್ದು. ಹೌದೌದು, ಈ ಲಸಿಕೆಗಳು ಒಂದ್ಸಲ ಬಂದ ಮೇಲೆ ನಾವು ಕೊಟ್ಟರೋದು ಪ್ರಯೋಜನ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದರಲ್ಲಿ ಆ ಶಕ್ತಿ, ಆ ರೋಗ ತಡೆಗಟ್ಟತಕ್ಕಂತ ಶಕ್ತಿ ಬೆಳೆಯೋದಿಲ್ಲ. ಅಂತಂದ್ರೆ ಈಗ ಮಾಡಿದ್ರೆ ಬೆಳೆದಿರ್ತದ, ಅದು ರೋಗ ಆಜುಬಾಜು ಪಕ್ಕದಲ್ಲಿ ಬಂದ್ರು ಕೂಡ ಆ ಶಕ್ತಿ ಅದನ್ನ ಫೈಟ್ ಮಾಡಿ ರೋಗ ಬರಲ್ದಂಗ್ ತಡೆಗಟ್ಟದು. ಅಂದ್ರೆ 13ನೇ ದಿವಸಕ್ಕೆ ಲಸಿಕೆ ಕೊಡ್ತೀವಲ್ರಿ, ಯಾರ ರೋಗದ ಸಲ ಕೊಡೋದಂತ? ಅದು 13ನೇ ದಿವಸಕ್ಕೆ ನಾವು ಕೊಡ್ತಕ್ಕಂತ ಲಸಿಕೆ IBD, ಇನ್ಫೆಕ್ಷಸ್ ಬರ್ಸಲ್ ಡಿಸೀಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಅದನ್ನ. ಈ ರೋಗ ಸಾಮಾನ್ಯವಾಗಿ ಒಂದ್ಸಲ ಬಂದ್ರೆ ಇದರಲ್ಲಿ ಸಾಯ ಪ್ರಮಾಣ 20-30% ಸಾಯ ಪ್ರಮಾಣ ಇರ್ತದೆ. ಅದಕ್ಕೆ ನಾವು 13ನೇ ದಿವಸಕ್ಕೆ ಈ ಲಸಿಕೆಯನ್ನ, ಇದನ್ನು ಕೂಡ ಅಷ್ಟೇ, ಕಣ್ಣಲ್ಲಿ ಅಥವಾ ಮೂಗಲ್ಲಿ 13ನೇ ದಿವಸಕ್ಕೆ ನಾವು ಲಸಿಕೆ ಮಾಡಿದ್ರೆ ಮುಂದೆ ಜೀವಮಾನದಲ್ಲಿ ಈ ರೋಗ ಬರದಂಗ್ ತಡೆಗಟ್ಟಲಿಕ್ಕೆ, ಕೋಳಿಗಳಲ್ಲಿ ಅದರದ ಶಕ್ತಿ ಬೆಳೆದಿರುತ್ತದೆ, ಈ ರೋಗ ತಡೆಗಟ್ಟಲಿಕ್ಕೆ ಸಾಧ್ಯ. ಸರ್, ಮತ್ತೆ ಇದಾದ್ಮೇಲೆ 7ನೇ ವಾರಕ್ಕೆ ಅಂದ್ರೆ ಯಾವ ಒಂದು ರೋಗದ ಸಲುವಾಗಿ ಲಸಿಕೆ ಕೊಡ್ಬೇಕಾಗ್ತದೆ? ಇಲ್ಲಿ ನಾವು 6ನೇ ದಿವಸಕ್ಕೆ ಕೊಕ್ಕರೆ ರೋಗಕ್ಕೆ ಸಂಬಂಧಪಟ್ಟಂಗೆ ಲಸಿಕೆ ಹಾಕಿರ್ತಕ್ಕಂಥದ್ದು, ಅದು ಸಾಮಾನ್ಯವಾಗಿ 7ನೇ ವಾರ ತಕ್ಕ ಅದರ ಶಕ್ತಿ ಇರ್ತದೆ. ಅದ ನಂತರ ನಾವು ಏನಾದರೂ ನಾವು ಕೋಳಿಗಳನ್ನ ಮೊಟ್ಟೆಗೋಸ್ಕರ ಉಪಯೋಗ ಮಾಡ್ತಾ ಇದೀವಿ ನಾವು, ಈ ಸರ್ವಸಾಮಾನ್ಯವಾಗಿ ಮಾಂಸಗೋಸ್ಕರ ಉಪಯೋಗ ಮಾಡಿದ್ರೆ 7 ವಾರಕ್ಕೆ ನಾವು ಮಾರಾಟ ಮಾಡ್ಲಿಕ್ಕೆ ಅವರಿಗೆ ಅವಕಾಶ ಇರ್ತದೆ, ಮಾರ್ಬಿಡ್ತೀವಿ. ಅದಕ್ಕೆ ಈ ಲಸಿಕೆ ಮಾಡೋ ಅವಶ್ಯಕತೆ ಬರೋದಿಲ್ಲ. ಒಂದು ವೇಳೆ ನಾವು ಮೊಟ್ಟೆಗೋಸ್ಕರ ನಾಟಿ ಕೋಳಿಗಳನ್ನ ಪಾಲನೆ ಮಾಡ್ತಾ ಇದೀವಿ ಅಂದ್ರೆ, ಇದು ಅದೇ ಕೊಕ್ಕರೆ ರೋಗಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಸ್ಟ್ರೇನ್ ಇರ್ತದೆ, ಇದು ಜಿಯೋರ್ಜಿಯಾ ಸ್ಟ್ರೇನ್ ಅಂತ ಹೇಳಿ. ಈ ಸ್ಟ್ರೇನ್ ಅನ್ನ ನಾವು 7ನೇ ವಾರಕ್ಕೆ ಇಂಜೆಕ್ಷನ್ ಫಾರ್ಮ್ ಅಲ್ಲಿ ಕೊಡ್ಬೇಕಾಗ್ತದೆ. ಮತ್ತಂದ್ರೆ ಸರ್, ಇಂಜೆಕ್ಷನ್ ಫಾರ್ಮ್ ನಲ್ಲಿ ಕೊಡ್ಬೇಕು ಅಂತಂದ್ರೆ ರೈತರೇ ಕೊಡ್ಬೋದು ಅಥವಾ ಮತ್ತೇನು ಅದಕ್ಕೆ ಪರಿಣಿತರು ಟ್ರೈನ್ಡ್ ಏನ್ ಇರ್ತಾರೆ ಅವ್ರಿಗೆ ಕರ್ಕೊಂಡು ಬರ್ಬೇಕಾಗ್ತದೆ? ಈ ಏನ್ ನಾವು 7ನೇ ವಾರದ ಏನ್ ಲಸಿಕೆ ಅದ, ದೊಡ್ಡ ಕೋಳಿಗಳಿಗೆ ಮಾಡ್ತಕ್ಕಂತ ಲಸಿಕೆ, ನಾವು ಸರ್ ನಮ್ಮ ಸಂಸ್ಥೆ ವತಿಯಿಂದ ಎಲ್ಲಾ ಆಸ್ಪತ್ರೆಗಳಲ್ಲಿ ಯಾವ್ದೇ ಟಾರ್ಗೆಟ್, ನೀವು ಇಷ್ಟು ಕೋಳಿಗಳಿಗೆ ಪ್ರತಿ ತಿಂಗಳು ಇಷ್ಟು ಕೋಳಿಗಳಿಗೆ ಈ ರೋಗದ ಸಂಬಂಧಪಟ್ಟಂಗ್ ಲಸಿಕೆ ಮಾಡ್ಬೇಕು ಅಂತೇಳಿ ನಾವು ಲಸಿಕೆಗಳನ್ನ ಸರಬರಾಜು ಮಾಡ್ತೀವಿ ಎಲ್ಲಾ ಆಸ್ಪತ್ರೆಗಳಲ್ಲಿ. ಅವರು 7ನೇ ವಾರಕ್ಕೆ ಅಲ್ಲಿರ್ತಕ್ಕಂತ ಲಸಿಕೆ, ಅಲ್ಲಿರ್ತಕ್ಕಂತ ನುರಿತ ಪಶುವೈದ್ಯರನ್ನ ಉಪಯೋಗ ಮಾಡಿಕೊಂಡು ಲಸಿಕೆ ಮಾಡಿಕೊಂಡ್ರೆ ಸೂಕ್ತ. ಸರ್, ಹಿಂಗ 9ನೇ ವಾರಕ್ಕೆ ಯಾವ ರೋಗದ ಸಲುವಾಗಿ ಹಾಕ್ಬೇಕಾಗ್ತಂತ್ರಿ? 9ನೇ ವಾರಕ್ಕೆ ಈಗಿನ ದಿನಗಳಲ್ಲಿ, ಯಾಕಂತ ಹೇಳಿದ್ರೆ ಸರ್, ನಾ ಇಲ್ಲಿ ಇನ್ವೆಸ್ಟಿಗೇಷನ್ ರೋಗ ಪತ್ತೆ ಹಚ್ಚತಕ್ಕಂತ ಒಂದು ವಿಭಾಗ ನಂದು ಇರೋದ್ರಿಂದ ಸಾಮಾನ್ಯವಾಗಿ ಎಲ್ಲ ಆಳಂದು, ಜೇವರ್ಗಿ ಈ ಕಡೆ, ಅಫಜಲ್ಪುರ್ ಕಡೆ ಸಾಕಷ್ಟು ನಾಟಿ ಕೋಳಿಗಳು ಅದಾವ, ರೈತರು ಸಾಕಿದ್ದಾರೆ. ಅವರಲ್ಲಿ ಈಗ ಒಂದು 6 ತಿಂಗಳಿಂದ ಸರ್ವಸಾಮಾನ್ಯವಾಗಿ ಏನ್ ತೊಂದ್ರೆ ಅಂತ ಹೇಳಿದ್ರೆ ಚಿಕನ್ ಪಾಕ್ಸ್ ಅಂತ ರೋಗ. ಚಿಕನ್ ಪಾಕ್ಸ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅದರದ್ದು ಕಣ್ಣ ಮೇಲೆ, ಬಾಯಿಯಲ್ಲಿ ಎಲ್ಲ ಗುಳ್ಳೆಗಳು ಆಗ್ಬಿಡ್ತವೆ. ಆ ಗುಳ್ಳೆಗಳು ಒಡೆದು ಕೆಲವು ಇದರಲ್ಲಿ ಆ ಕಣ್ಣಿಗೆ ಆಗಿರ್ತಕ್ಕಂತ ಗುಳ್ಳೆ ಒಡೆದ್ರೆ ದೃಷ್ಟಿಹೀನ ಆಗ್ಬಿಡ್ತಾವ ಮರಿಗಳು. ಆ ಸಾಧ್ಯತೆಗಳು ಹೆಚ್ಚಿರ್ತವೆ. ಅದಕ್ಕೆ ನಾವು 9ನೇ ವಾರಕ್ಕೆ ಚಿಕನ್ ಪಾಕ್ಸ್ಗೆ ಲಸಿಕೆಯನ್ನ ನಾವು ಅವರಿಗೆ ಮಾಡ್ಲಿಕ್ಕೆ ಹೇಳ್ತೀವಿ. ಸರ್, ಈಗ ಇಷ್ಟೆಲ್ಲ ನೀವು ಹೇಳಿದ್ರೆ ಒಂದೇ ದಿವಸ ಹಿಡ್ಕೊಂಡು ಒಂಬತ್ತನೇ ವಾರ ತನಕ ನಾವು ಬೇರೆ ಬೇರೆ ಇದಕ್ಕಾಗಿ ಮುಂಜಾಗ್ರತಾ ಕ್ರಮ ಕೊಡಬೇಕು ಅಂತೇಳಿ, ಇಷ್ಟೆಲ್ಲ ಲಸಿಕೆ ಮಾಡಿದ್ರು ಸಹಿತ ರೋಗ ಬರ್ಲಿಕ್ಕೆ ಸಾಧ್ಯನಾ ಅಂತ ಅಂದಿದ್ದೆ. ನೀವು ಅದಕ್ಕೆ ಹೇಳಿದ್ರೆ 100% ಅದ, ಬಟ್ ನಡುವೆ ಏನಾದ್ರೂ ಸ್ವಲ್ಪ ಸಮಸ್ಯೆ ಆದ್ರೆ ಬರಬಹುದು ಅಂತ ನೀವು ಒಂದ್ ಮಾತು ಹೇಳಿದ್ರಿ ಸರ್. ನೀವಾಗಳ ಸಾಮಾನ್ಯವಾಗಿ ನಾವು ವೈಜ್ಞಾನಿಕವಾಗಿ ನುರಿತ ವೈದ್ಯರ ಒಂದು ಸಲಹೆ ಮೇರೆಗೆ ನಾವು ಲಸಿಕೆಗಳನ್ನ ನಾವು ಮಾಡಿಕೊಂಡ್ರೆ 95% ರೋಗಗಳ ಬರಲ್ದಂಗೆ ತಡೆಗಟ್ಟಲಿಕ್ಕೆ ಅವಕಾಶ ಅದ. ಒಂದ್ 5% ಆ ಮಾಡೋ ಅವ್ರ ವಿಧಾನ ಮೇಲೆ ಅಥವಾ ಕೆಲವು ಸಂದರ್ಭದಾಗ ಅಲ್ಲಿ ಫ್ರೀಜ್ ಅಲ್ಲಿ ಇರ್ತಿರ್ತಕ್ಕಂತ ಲಸಿಕೆಗೆ ಅಲ್ಲಿ ಕರೆಂಟೇ ಇರ್ಲಿಲ್ಲ ಒಂದ್ ವಾರ ಅಂತ ಕೆಲವು ಸಂದರ್ಭಗಳು ಬಂದಾಗ ಇದನ್ನು ನಾವು ಒಂದ್ 5% ರೋಗ ಬರ ಸಾಧ್ಯತೆಗಳು ಇರ್ತದೆ ಅಂತ ಹೇಳ್ಬಹುದು. ಸರ್, ಲಸಿಕೆ ಮಾಡುವಾಗ ನಮ್ಮ ಕೋಳಿ ಸಾಕಾಣಿಕೆದಾರರು ಏನೆಲ್ಲ ಸ್ವಲ್ಪ ಮುಂಜಾಗ್ರತೆ ವಹಿಸಬೇಕು ಅಥವಾ ಏನೆಲ್ಲ ಒಂದು ಕಾಳಜಿ ವಹಿಸಬೇಕಂತ್ರಿ? ಲಸಿಕೆ ಅಂತಕ್ಕಂಥದ್ದು ನಾವು ಸಾಮಾನ್ಯವಾಗಿ ನಾವು ಎಲ್ಲ ಇವನ್ನ ಇದರಲ್ಲಿ ನೋಡ್ತೀವಿ ಮನುಷ್ಯರಲ್ಲಿ ಮಾಡ್ತಕ್ಕಂತ ಲಸಿಕೆ. ಈಗ ಅವ್ರು ಏನಂದ್ರೆ ಲಸಿಕೆ ಮಾಡ್ತಾರ ಅಂತ ಹೇಳಿದ್ರೆ ಒಂದು ಥರ್ಮಾಕೋಲ್ ಬಾಕ್ಸ್ ಅಲ್ಲಿ ಇಟ್ಟು ಲಸಿಕೆ ತರ್ತಾರ. ಅದೇ ತರ ನಾವು ಲಸಿಕೆ ತರಲಿಕ್ಕೆ ಹೋದರೂ ಕೂಡ ಥರ್ಮಾಸ್ ತಗೊಂಡ್ ಹೋಗಿ ಅದನ್ನ ಐಸ್ ಅಲ್ಲೇ ತಂದು ತಂದ ತಕ್ಷಣ ಅದನ್ನ ಕೂಡಲೇ ನಾವು ಫ್ರೀಸಿಂಗ್ ಟೆಂಪರೇಚರ್ ಮೇಲ್ಗಡೆ ಎಲ್ಲಿ ಐಸ್ ಆಗ್ತದೋ ಅಂತ ಚೇಂಬರ್ ಅಲ್ಲಿ ಆ ಲಸಿಕೆಗಳನ್ನ ಇಟ್ಕೋಬೇಕಾಗಿ. ಆ ಇಟ್ಟಿರ್ತಕ್ಕಂತ ಲಸಿಕೆ ಯಾವ ದಿವಸ ನಾವು ಲಸಿಕೆ ಮಾಡ್ತೀವಿ ಆ ದಿವಸ ನಾವು ಕರೆಕ್ಟ್ ಆಗಿ ಈ ಲಸಿಕೆಗಳನ್ನು ಕೂಡ ನಾವು ಸಾಮಾನ್ಯವಾಗಿ ಕೂಲರ್ ಪಾರ್ಟ್ ಆಫ್ ದ ಡೇ ಅಂತೀವಿ. ಕೂಲರ್ ಪಾರ್ಟ್ ಅಂತ ಹೇಳಿದ್ರೆ ಬಿಸಿಲು ಇರಬಾರ್ದು ಹೆಚ್ಚು. ಸಾಮಾನ್ಯವಾಗಿ 9 ಗಂಟೆ ಒಳಗಾಗಿ 5 ಗಂಟೆ ನಂತರ ಲಸಿಕೆ ಮಾಡ್ಲಿಕ್ಕೆ ನಾವು ಅವರಿಗೆ ಸೂಚಿಸ್ತೀವಿ. ಇಲ್ಲಾಂದ್ರೆ ಏನಾಗ್ತದೆ, ಹೆಚ್ಚು ಶಾಖ ಇದ್ರೆ ಸೂರ್ಯನ ಕಿರಣದಲ್ಲಿ ಯುವಿ ರೇಸ್ ಅಂತಕ್ಕಂಥದ್ದು ಅವು ಈ ವೈರಾಣ ಏನ್ ನಾವು ಲಸಿಕೆ ಇರ್ತದೆ ಇದನ್ನ ನ್ಯೂಟ್ರಲೈಸ್ ಮಾಡ್ತದೆ. ನಾವು ಮಾಡಿರ್ತಕ್ಕಂತ ಲಸಿಕೆ ಅಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಆಗದೆ ಇರತಕ್ಕಂತ ಸಾಧ್ಯತೆ ಹೆಚ್ಚಿರ್ತದೆ. ಸರ್, ಈಗ ನೀವೇನಂದ್ರೆ ಪಶು ಆಸ್ಪತ್ರೆಗೆಲ್ಲ ನಾವು ಕೊಟ್ಟಿರ್ತೀವಿ ಸಪ್ಲೈ ಮಾಡಿರ್ತೀವಿ ಅಂತಂದ್ರೆ, ಅದಲ್ಲದೆ ನಮ್ಮ ರೈತರು ಏನಾದ್ರು ತಗೊಳ್ಬೇಕು ಅಂತಂದ್ರೆ ಎಲ್ಲ ಹೊರಗಡೆ ಎಲ್ಲಾರು ಸಿಗ್ತಾವಂತಾನೆ ಹೆಂಗ ಸರ್? ಮತ್ತೆ ಲಸಿಕೆಗಳು ಇವೆಲ್ಲ ಪ್ರೈವೇಟ್ ಸಾಕಷ್ಟು ಕಂಪನಿಗಳು ಇವು ಲಸಿಕೆಯನ್ನ ಉತ್ಪಾದನೆ ಮಾಡ್ತಾರೆ. ಅದರಲ್ಲಿ ಕೆಲವು ಈ ನಮ್ಮಲ್ಲಿ ಗುಲ್ಬರ್ಗಾದಲ್ಲಿ ಮೆಡಿಕಲ್ ಅಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಇವು ಸಾಮಾನ್ಯವಾಗಿ ನಾವು ಏನಾದರೂ ಆರ್ಗನೈಸ್ ಫಾರ್ಮ್ ಏನಾದರೂ ಹಾಕಿದ್ರೆ ಮರಿಗಳು ಯಾರು ಸರಬರಾಜು ಮಾಡ್ತಾರೆ ಅದ್ರ ಜೊತೆಗೆ ಇವು ಲಸಿಕೆಗಳನ್ನು ಕೂಡ ಅವರು ಸರಬರಾಜು ಮಾಡ್ತಕ್ಕಂಥ ಲಸಿಕೆಗಳು ಅದಕ್ಕೆ ಬೇಕಾಗಿಂತ ಆಹಾರ ಅದಕ್ಕೆ ಬೇಕಾದಂತ ಸಲಹೆಗಳನ್ನ ಅವ್ರು ನೀಡ್ತಾ ಇರ್ತಾರೆ ಮೇಲಿನ ಮೇಲೆ. ಓ, ಅಂತಂದ್ರೆ 9ನೇ ವಾರ ತನಕ ಏನೇನ್ ಮಾಡಬೇಕು ಅನ್ನೋದು ಇವ್ರು ಯಾರ ಕಡೆಯಿಂದ ತಂದಿರ್ತಾರೆ ಅವರೇ ಎಲ್ಲಾನು ಸಪ್ಲೈ ಮಾಡ್ತಾರೆ ಅಂತ ತಾವು ಹೇಳ್ತಾರೆ? ಸಪ್ಲೈ ಮಾಡ್ತಾರೆ, ಲಸಿಕೆಗಳು ಕೊಡ್ತಾರೆ ಅವರಿಗೆ. ಟಾನಿಕ್ ವೀಕ್ ಆದ್ರೆ ಕೆಲವು ಟಾನಿಕ್ ಗಳು ಸರಬರಾಜು ಮಾಡ್ತಾರೆ. ಅದು ಕೂಡ ಫೆಸಿಲಿಟಿ ಇದೆ ಈ ಪೋಲ್ಟ್ರಿ ಫಾರ್ಮ್ ಅಲ್ಲಿ. ಒಂದು ಎರಡನೇದಾಗಿ ಇವು ಲಸಿಕೆಗಳು ಕೆಲವರಿಗೆ ಲಸಿಕೆಗಳು ಎಲ್ಲಿಂದ ತರೋದು ಬಹಳ ದುಬಾರಿ ಆಗ್ತವೇನು ಅಂತ. ಬಟ್ ಸಾಮಾನ್ಯವಾಗಿ ಯಾವುದೇ ಲಸಿಕೆ ಪ್ರತಿ ಮರಿಗೆ 20 ಪೈಸಾಕ್ಕಿಂತ ಹೆಚ್ಚು ಕಾಸ್ಟ್ ನಾವು ಇರೋದಿಲ್ಲ. ಅಂದ್ರೆ ಸಸ್ತಾ ಇರ್ತಾವ ಬಹಳ ಕಡಿಮೆ ಸಸ್ತಾ. ನಾವು ಒಂದು 500 ಇದಕ್ ತಂದ್ರೆ ಒಂದು 200 ರೂಪಾಯಿ ಅಷ್ಟು ಅದ್ರದ ಮೌಲ್ಯ. ಕಡಿಮೆ ದರದಲ್ಲಿ ಸಿಗ್ತಕ್ಕಂಥ ಲಸಿಕೆ ಸೂಕ್ತ ಸಮಯದಲ್ಲಿ ವೈಜ್ಞಾನಿಕವಾಗಿ ನಾವು ನುರಿತ ವೈದ್ಯರಿಂದ ಒಂದು ಸಲಹೆ ಪಡೆದು ನಾವು ಈ ಲಸಿಕೆಗಳನ್ನ ಮಾಡತಕ್ಕಂತ ಒಂದು ಪ್ರವೃತ್ತಿನ ಬೆಳೆಸ್ಕೊಂಡ್ರೆ 100%-100% ರೋಗ ನಾವು ತಡೆಗಟ್ಟಬಹುದು. ಕೋಳಿ ಉದ್ಯಮನ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಸಿ ನಾವು ಒಳ್ಳೆಯ ಒಂದು ಆದಾಯನ ಗಳಿಸಲಿಕ್ಕೆ ಸಾಧ್ಯ ಆಗ್ತಾ ಈ ಒಂದು ಇದರ ಒಂದು ಅರ್ಥ. ಅಂದ್ರೆ ಶೇಷರ ಅವ್ರು ಏನ್ ಅರ್ಥ ಆಗುತ್ತೆ ಅಂತಂದ್ರೆ, ಯಾರು ಈ ಫಾರ್ಮ್ ಕೋಳಿಗಳೇನ್ ಇರ್ತಾವಲ್ಲ, ಯಾರು ದೊಡ್ಡ ಶೆಡ್ ಹಾಕಿ ಮಾಡ್ತಿರ್ತಾರ ಅವ್ರ ಸಮಸ್ಯೆ ಇಲ್ಲ, ಯಾರು ನಾಟಿ ಕೋಳಿಗಳನ್ನ ಸಾಕಣೆ ಮಾಡ್ತಿರ್ತಾರ ಅವು ಈ ಲಸಿಕೆಗಳ ಬಗ್ಗೆ ಕಾಳಜಿ ವಹಿಸಬೇಕು, ಅವನ್ನ ಅವರೇ ಹೊರಗಡೆ ತರಬೇಕು ತಂದು ಹಾಕೊಳ್ಬೇಕು ಅಂತಂದ್ರೆ ನಾಟಿ ಕೋಳಿಗಳನ್ನು ಸಹಿತ ಒಳ್ಳೆ ರೀತಿ ಸಾಕಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅವ್ನು ಮಾತ್ರ ತಾವು ಹೇಳ್ತಾ ಇದ್ರೆ. ಸರಿನ, ಇಷ್ಟೆಲ್ಲ ವೈರಾಣುಗಳು ಕೋಳಿಗಳಿಗೆ ಬಾಧೆ ಮಾಡ್ತಾವ, ರೋಗಗಳು ಬರ್ತಾವ ಅಂತಂದ್ರೆ ಅವುಗಳಿಂದ ಮತ್ತೆ ಮನುಷ್ಯರಿಗೆ ಏನಾದ್ರೂ ಬರುವಂತ ಸಾಧ್ಯತೆಗಳು ಇರ್ತಾವ ಅಂತ ಹೆಂಗ್? ಸರ್ವಸಾಮಾನ್ಯವಾಗಿ ಕೋಳಿಯಲ್ಲಿ ಬರ್ತಕ್ಕಂತ ರೋಗಗಳು ಕೆಲವು ಏನಿರ್ತಾವ ಅಂದ್ರೆ ಸ್ಪೀಸೀಸ್ ಸ್ಪೆಸಿಫಿಕ್ ಅಂತೀವಿ ಸರ್. ಆ ಒಂದು ಪ್ರಭೇದ ಕೋಳಿ ಪ್ರಭೇದಕ್ಕೆನೆ ಹೆಚ್ಚು ಹೆಚ್ಚು ಅವು ತೊಂದರೆ ಮಾಡ್ತಕ್ಕಂಥದ್ದು. ಅದನ್ನು ಬಿಟ್ಟು ಕೆಲವು ರೋಗಗಳು ಅದಾವ, ನೀವು ಕೇಳಿರ್ಬಹುದು ಬರ್ಡ್ ಫ್ಲೂ ಅಂತ ಹೇಳಿ. ಹೌದೌದು, ಬರ್ಡ್ ಫ್ಲೂ, ಹಕ್ಕಿ ಜ್ವರ. ಇಂತ ಒಂದೆರಡು ಕೆಲವು ರೋಗಗಳು ಕೋಳಿಗೆ ಬಂದ್ರೆ ಅದರದಿಂದ ಮನುಷ್ಯನಿಗೆ ಹರಡ್ತಕ್ಕಂತ ಸಾಧ್ಯತೆ ಇರ್ತದೆ. ಬಟ್ ಅದಕ್ಕೆ ನಾವು ಬಹಳ ಮುಂಜಾಗ್ರತೆ ಕ್ರಮವಾಗಿ ಅದ್ರ ಬಗ್ಗೆ ಒಂದು ನಿಗಾ ಇಟ್ಟಿರ್ತೀವಿ. ಎಲ್ಲಾದ್ರೂ ಆ ತರದ ಏನಾದ್ರೂ ರೋಗಾಣು ಅಥವಾ ಅದರ ಲಕ್ಷಣಗಳು ಕಂಡು ಬಂದ್ರೆ ಅದರ ಜೊತೆಗೆ ನಾನು ಆಸ್ ಎ ಸೈಂಟಿಸ್ಟ್ ನಮ್ಮಲ್ಲಿ ಇರ್ತಕ್ಕಂತ ಕಂಪ್ಲೀಟ್ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ಕೋಳಿಯ ಒಂದು ತಾಲೂಕಾ ಪ್ರತಿನಿಧಿ ಜೊತೆಗೆ ಸಂಪರ್ಕ ಮಾಡಿ ಎಲ್ಲಾ ತಾಲೂಕದಿಂದ ಪ್ರತಿ ತಿಂಗಳು 15 ಕೋಳಿ ಮಾದರಿಗಳನ್ನ ತಂದು ಅದನ್ನ ನಾನು ಇದಕ್ಕೆ ಹಕ್ಕಿ ಜ್ವರ ಇದೆಯೋ ಅಲ್ಲೋ ಅಂತಕ್ಕಂತ ದೃಢೀಕರಣ ನಾನು ನೀಡ್ತಾ ಹೋಗ್ತೀನಿ. ಅಂದ್ರೆ ನಿರಂತರ ಕೆಲಸ ನಡೀತಿರ್ತಂದಂಗೆ ಹಕ್ಕಿ ಜ್ವರದ ಬಗ್ಗೆ? ಹೌದು, ಅದು ಒಂದ್ ಆತರ ಏನಾದ್ರೂ ಕಂಡು ಬಂದ್ರೆ ನಾವು ಕೂಡಲೇ ಅದನ್ನ ಇಮಿಡಿಯೇಟ್ ಆಗಿ ಆ ರೋಗ ಬಂದ ಸ್ಥಳಕ್ಕೆ ಹೋಗಿ ಅದನ್ನ ಯಾವ ತರ ಅದನ್ನ ನಾವು ಕಂಟ್ರೋಲ್ ಮಾಡಬೇಕು, ಕಂಟೈನ್ಮೆಂಟ್ ಮಾಡ್ಬೇಕಂತಕ್ಕಂತ ಆಕ್ಷನ್ ಪ್ಲಾನ್ ಮಾಡಿ ನಾವು ಆ ರೋಗನ ಅಲ್ಲೇ ಒಂದು ಹತೋಟಿಗೆ ತರಲಿಕ್ಕೆ ಕ್ರಮವನ್ನ ವಹಿಸ್ತೀವಿ. ಅಂದ್ರೆ ಬೇರೆ ಕಡೆ ಹರಡಬಾರದು ಅನ್ನೋದ್ರ ದೃಷ್ಟಿಯಿಂದ ಎಲ್ಲಾ ಕ್ರಮ ಏನ್ ತಗೊಳ್ಬೇಕು ಎಲ್ಲ ತಗೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಿದ್ರೆ ತಗೊಳ್ತೀರಿ ಆ ಕೆಲಸಗಳನ್ನ? ತಗೊಳ್ತೀವಿ ಸರ್. ಇದುವರೆಗೆ ತಾವು ಸಾಕಷ್ಟು ಒಂದು ಮಾಹಿತಿ ಮಾಡಿಕೊಟ್ರೆ, ಬಹಳ ಮುಖ್ಯವಾಗಿರುವಂತದ್ದು ಕೋಳಿ ಸಾಕಾಣಿಕೆ ಒಳಗ. ಇನ್ನು ನಮ್ಮ ಕಾರ್ಯಕ್ರಮ ಕೇಳ್ತಾ ಇರುವಂತ ರೈತ ಬಾಂಧವರು, ಕೋಳಿ ಸಾಕಾಣಿಕೆದಾರರು, ಇನ್ನೂ ಅವ್ರ ತಲೆಯಾಗ ಏನಾದ್ರು ಸಂಶಯ ಇರ್ತಾವ ನಿಮ್ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಫೋನ್ ನಂಬರ್ ಏನಾದ್ರು ಹೇಳ್ಬೋದ ಸರ್? ಖಂಡಿತ ಸರ್, ಖಂಡಿತ. ಹಾ ಹೇಳಿ ಸರ್. 8198177340 3407 57 57. ರೈತ ಬಂದರೆ ಡಾಕ್ಟರ್ ಶ್ರೇಷ್ಠ ಅವರ ಮೊಬೈಲ್ ನಂಬರ್ ನ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. 8198177340 57. ಈ ಒಂದು ಫೋನ್ ಮೇಲೆ ನೀವು ಡಾಕ್ಟರ್ ಶ್ರೇಷ್ಠ ಅವ್ರನ್ನ ಸಂಪರ್ಕ ಮಾಡಿ ಮಾಹಿತಿಯನ್ನ ಮಾಡ್ಕೊಳ್ಬಹುದು. ಇದು ಮತ್ತೆ ವ್ಯಾಟ್ಸಪ್ ನಂಬರ್ ಆಗಿರೋದ್ರಿಂದ ನಿಮ್ಮಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಆ ಕೋಳಿಗಳ ಫೋಟೋ ತೆಗೆದು ಅಥವಾ ಬೇರೆ ಏನಾದ್ರು ಇದು ಇತ್ತಂದ್ರೆ ಫೋಟೋ ತೆಗೆದು ಸಹಿತ ನೀವು ಕಳಿಸಿದ್ರೆ ಅವ್ರು ಇನ್ನೂ ಒಳ್ಳೆ ರೀತಿಯಿಂದ ಏನ್ ಆಗ್ಯದ ಅಂತೇಳಿ ಹೇಳಿ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರಂತ ನಾನು ಅವ್ರ ಪರವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಒಂದು ಮಾಹಿತಿ ಮಾಡಿಕೊಟ್ಟಿರುವಂತ ಡಾಕ್ಟರ್ ಶೇಷ್ರ ಅವರಿಗೆ, ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ. ಕನ್ನಡ ಕೀರ್ತಿ ಉಳಿಸಿದರ, ನಮ್ಮ ಕನ್ನಡ ಕೀರ್ತಿ ಉಳಿಸಿದರ. ಭಾರತ ಕಂಡವಿದು ಭಾರಿ ಪುಣ್ಯದ ನಾಡು, ಭಾರಿ ಭಾರಿ ಜಮಾತ್ಮ ರುದಿಸಿದರ. ಹೌದು, ಭಾರಿ ಭಾರಿ ಜಮಾತ್ಮ ರುದಿಸಿದರ. ಶೂರ ಪುರುಷರು ಧೀರ ಮಹಿಳೆಯರು ದರೆಯೋಳು ಕೀರ್ತಿ ಗಳಿಸಿದರ, ಅವರು ದರೆಯೋಳು ಕೀರ್ತಿ ಗಳಿಸಿದರ. ಕಿತ್ತೂರ ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ, ಕೇಳಿ ಕಿತ್ತೂರ ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ, ಕತ್ತಿ ಹಿಡಿದು ರಣ ಕಾದಿದರ, ವೈರಿಗೂಡ ಕತ್ತಿ ಹಿಡಿದು ರಣ ಕಾದಿದರ. ಗಂಡ ಉಡುಪ ಒಟ್ಟು ದುಂಡಾರು ಮಾಲಸುತ್ತಿ ವೈರಿ ರುಂಡ ಚಂಡಾಡಿದರ, ಅವರು ವೈರಿ ರುಂಡ ಚಂಡಾಡಿದರ. ಏ ಭರತ ಕಂಡವಿದು ಭಾರಿ ಪುಣ್ಯದ ನಾಡು, ಭಾರಿ ಭಾರಿ ಜಮಾತ್ಮ ರುದಿಸಿದರ, ಕೇಳ್ರಿ ಭಾರಿ ಭಾರಿ ಜಮಾತ್ಮ ರುದಿಸಿದರ. ಶೂರ ಪುರುಷರು ಧೀರ ಮಹಿಳೆಯರು ದರೆಯೋಳು ಕೀರ್ತಿ ಗಳಿಸಿದರ, ಹೌದು ದರೆಯೋಳು ಕೀರ್ತಿ ಗಳಿಸಿದರ. ಮೈಸೂರ ಹುಲಿ ಎಂದು ಮಾನ್ಯತೆ ಪಡೆದಿದ್ದ, ಕೇಳ್ರಿ ಮೈಸೂರ ಹುಲಿ ಎಂದು ಮಾನ್ಯತೆ ಪಡೆದಿದ್ದ ಟಿಪ್ಪು ಸುಲ್ತಾನ್ ಎಂಬು ಸರ್ದಾರ, ಮೈಸೂರ ಹುಲಿ ಟಿಪ್ಪು ಸುಲ್ತಾನ್ ಎಂಬು ಸರ್ದಾರ. ಚಿತ್ರದುರ್ಗದ ಕೋಟೆಯ ರಕ್ಷಿಸಿ ಓಬವ್ವ ಶಾಶ್ವತ ಉಳಿಸಾಳು ತನ್ನ ಹೆಸರ, ಆಕಿ ಶಾಶ್ವತ ಉಳಿಸಾಳು ತನ್ನ ಹೆಸರ. ಏ ಬರ್ತ ಕಂಡವಿದು ಭಾರಿ ಪುಣ್ಯದ ನಾಡು, ಭಾರಿ ಭಾರಿ ಜಮಾತ್ಮ ರುದಿಸಿದಾರ, ಚಳಿ ಬಾರಿ ಬಾರಿ ಜಮಾತ್ಮರು ದಿಸಿದಾರ ಶೂರ ಪುರುಷರು ಧೀರ ಮಹಿಳೆಯರು ದರೆಯೋಳು ಕೀರ್ತಿ ಗಳಸಿದಾರ ಹೌದು ದರೆಯೋಳು ಕೀರ್ತಿ ಗಳಸಿದಾರ ಅಸುರ ಸುಭಾಷ್ ಚಂದ್ರ ಬೋಸ ಮತ್ತ ಕೇಳ್ರಿ ಆಸುರ ಸುಭಾಷ್ ಚಂದ್ರ ಬೋಸ ಮತ್ತ ಕೇಳ್ರಿ ಸರ್ದಾರ್ ವಲ್ಲಭಾಯಿ ಪಟೇಲರ ಹೌದು ಸರ್ದಾರ್ ವಲ್ಲಭಾಯಿ ಪಟೇಲರ ಏ ಸ್ವಾತಂತ್ರ್ಯ ಗಳಿಸುವ ಸಲುವಾಗಿ ಇವರು ಗಟ್ಟಿಯಾಗಿ ನಿಂತು ದುಡಿದವರ ಹೌದು ಗಟ್ಟಿಯಾಗಿ ನಿಂತು ದುಡಿದವರ ಏ ಭರತ ಕಂಡವಿದು ಭಾರಿ ಪುಣ್ಯದ ನಾಡು ಭಾರಿ ಭಾರಿ ಜಮಾತ್ಮ ರೋದಿಸಿದಾರ ಚಳ್ರಿ ಭಾರಿ ಭಾರಿ ಜಮಾತ್ಮ ರೋದಿಸಿದಾರ ಶೂರ ಪುರುಷರು ಧೀರ ಮಹಿಳೆಯರುಟ್ಟಿ ದರೆಯೋಳು ಕೀರ್ತಿ ಗಳಸಿದಾರ ಹೌದು ದರೆಯೋಳು ಕೀರ್ತಿ ಗಳಸಿದಾರ ಆ ಶಾಂತಿ ದೂತ ಗಾಂಧಿ ತಾತ ಮತ್ತೆ ಕೇಳ್ರಿ ಇನ್ನ ಶಾಂತಿ ದೂತ ಗಾಂಧಿ ತಾತ ಮತ್ತೆ ಕೇಳ್ರಿ ಚಾಚಾ ನೆಹರು ಇಂತವರ ಹೌದು ಚಾಚಾ ನೆಹರು ಇಂತವರ ಆ ಪಾರತಂತ್ರದಿಂದ ಸ್ವಾತಂತ್ರ್ಯ ಪಡೆದು ಭಾರತ ಕೀರ್ತಿ ಬೆಳಗಿದಾರ ನಮ್ಮ ಭಾರತ ಕೀರ್ತಿ ಬೆಳಗಿದಾರ ಏ ಭರತ ಕಂಡವಿದು ಭಾರಿ ಪುಣ್ಯದ ನಾಡು ಭಾರಿ ಭಾರಿ ಜಮಾತ್ಮ ರೂದಿಸಿದಾರ ಕೇಳ್ರಿ ಭಾರಿ ಭಾರಿ ಜಮಾತ್ಮ ರೂದಿಸಿದಾರ ಶೂರ ಪುರುಷರು ಧೀರ ಮಹಿಳೆಯರುಟ್ಟಿ ದರೆಯೋಳು ಕೀರ್ತಿ ಗಳಸಿದಾರ ಹೌದು ದರೆಯೋಳು ಕೀರ್ತಿ ಗಳಸಿದಾರ ಆ ತತ್ವಜ್ಞಾನ ತಪೋನಿಷ್ಠ ಇದ್ದ ನೋಡ್ರಿ ಆ ತತ್ವಜ್ಞಾನ ತಪೋನಿಷ್ಠ ಇದ್ದ ನೋಡ್ರಿ ರಾಮಕೃಷ್ಣ ಪರಮಹಂಸರ ಹೌದು ರಾಮಕೃಷ್ಣ ಪರಮಹಂಸರ ಅವರ ಶಿಷ್ಯ ಶಿವದಂತೆ ಇದ್ದ ಕೇಳ್ರಿ ಸ್ವಾಮಿ ವಿವೇಕಾನಂದವರ ಹೌದು ಸ್ವಾಮಿ ವಿವೇಕಾನಂದವರ ಭರತ ಕಂಡವಿದು ಭಾರಿ ಪುಣ್ಯದ ನಾಡು ಭಾರಿ ಭಾರಿ ಜಮಾತ್ಮ ರೋದಿಸಿದಾರ ಕೇಳ್ರಿ ಭಾರಿ ಭಾರಿ ಜಮಾತ್ಮ ರೋದಿಸಿದಾರ ಶೂರ ಪುರುಷರು ಧೀರ ಮಹಿಳೆಯರುಟ್ಟಿ ದರೆಯೋಳು ಕೀರ್ತಿ ಗಳಸಿದಾರ ಹೌದು ದರೆಯೋಳು ಕೀರ್ತಿ ಗಳಸಿದಾರ ಆ ಉನ್ನೂತ ಕವಿ ಎಂದು ಮಾನ್ಯತೆ ಪಡೆದಿದ್ದ ಕೇಳ್ರಿ ಉನ್ನೂತ ಕವಿ ಎಂದು ಮಾನ್ಯತೆ ಪಡೆದಿದ್ದ ರವೀಂದ್ರನಾಥ ಟ್ಯಾಗೋರ ಹೌದು ರವೀಂದ್ರನಾಥ ಟ್ಯಾಗೋರ ಅದನ್ಯ ಭಾರತ ಭೂಮಿ ಅನ್ಯ ದೇಶದೊಳಗ ಚೆನ್ನಾಗಿ ಬೆಳಗಿತು ನಿನ್ನ ಹೆಸರ ಹೌದು ಚೆನ್ನಾಗಿ ಬೆಳಗಿತು ನಿನ್ನ ಹೆಸರ ಏ ಭಾರತ ಕಂಡವಿದು ಭಾರಿ ಪುಣ್ಯದ ನಾಡು ಭಾರಿ ಭಾರಿ ಜಮಾತ್ಮ ರೋದಿಸಿದಾರ ಹೌದು ಭಾರಿ ಭಾರಿ ಜಮಾತ್ಮ ರೋದಿಸಿದಾರ ಶೂರ ಪುರುಷರು ಧೀರ ಮಹಿಳೆಯರುಟ್ಟಿ ದರೆಯೋಳು ಕೀರ್ತಿ ಗಳಸಿದಾರ ಹೌದು ದರೆಯೋಳು ಕೀರ್ತಿ ಗಳಸಿದಾರ ಆ ಕನ್ನಡ ಕವಿಗಳು ಪೊಂಗವರಿದ್ದರು ಕೇಳ್ರಿ ಕನ್ನಡ ಕವಿಗಳು ಪೊಂಗವರಿದ್ದರು ರನ್ನ ಪಂಪ ರಾಘವಾಂಕಾರ ಕೇಳ್ರಿ ರನ್ನ ಪಂಪ ರಾಘವಾಂಕಾರ ಇಂಥ ಉನ್ನೂತ ಹಾಡನು ಚೆನ್ನಾಗಿ ಹಾಡ್ಯಾರ ಕನಕ ಶರೀಫ ಪುರಂದರ ಹೌದು ಕನಕ ಶರೀಫ ಪುರಂದರ ಏ ಭರತ ಕಂಡವಿದು ಭಾರಿ ಪುಣ್ಯದ ನಾಡು ಭಾರಿ ಭಾರಿ ಜಮಾತ್ಮ ರೋದಿಸಿದಾರ ಕೇಳ್ರಿ ಭಾರಿ ಭಾರಿ ಜಮಾತ್ಮ ರೋದಿಸಿದಾರ ಶೂರ ಪುರುಷರು ಧೀರ ಮಹಿಳೆಯರುಟ್ಟಿ ದರೆಯೋಳು ಕೀರ್ತಿ ಗಳಸಿದಾರ ಹೌದು ದರೆಯೋಳು ಕೀರ್ತಿ ಗಳಸಿದಾರ ಆ ವಚನ ಸಾಹಿತ್ಯದಿಂದ ಸಾಮಾಜಿಕ ಕ್ರಾಂತಿ ಕೇಳ್ರಿ ವಚನ ಸಾಹಿತ್ಯದಿಂದ ಸಾಮಾಜಿಕ ಕ್ರಾಂತಿ ಮಾಡಿದ್ರು ಬಸವಾದಿ ಶರಣರ ಹೌದು ಮಾಡಿದ್ರು ಬಸವಾದಿ ಶರಣರ ಏ ಅಂತ ಮಹಾತ್ಮರು ಆಗಲಿ ಹೋದರು ಅವರ ಹೆಸರು ಎನ್ನು ಅಜರಾಮರ ಹೌದು ಅವರ ಹೆಸರು ಎನ್ನು ಅಜರಾಮರ ಏ ಭರತ ಕಂಡವಿದು ಭಾರಿ ಪುಣ್ಯದ ನಾಡು ಭಾರಿ ಭಾರಿ ಜಮಾತ್ಮ ರೋದಿಸಿದಾರ ಕೇಳ್ರಿ ಭಾರಿ ಭಾರಿ ಜಮಾತ್ಮ ರೋದಿಸಿದಾರ ಶೂರ ಪುರುಷರು ಧೀರ ಮಹಿಳೆಯರುಟ್ಟಿ ದರೆಯೋಳು ಕೀರ್ತಿ ಗಳಸಿದಾರ ಹೌದು ದರೆಯೋಳು ಕೀರ್ತಿ ಗಳಸಿದಾರ ಹಿಂಗ ಎಷ್ಟು ಹೊಗಳಿದರು ತೀರಲಾರದು ಕೇಳ್ರಿ ಎಷ್ಟು ಹೊಗಳಿದರು ತೀರಲಾರದು ಶ್ರೇಷ್ಠ ಭಾರತದ ಕತಿಸಾರ ನಮ್ಮ ಶ್ರೇಷ್ಠ ಭಾರತದ ಕತಿಸಾರ ಆತಕ್ಕ ಇತಿಹಾಸ ಚೊಕ್ಕ ಶೋಧಿಸಿ ಬರೆಯಾವ ಚನ್ನಣ್ಣ ಕವಿಗಾರ, ಹಿಂಗ ಬರೆಯಾವ ಚನ್ನಣ್ಣ ಕವಿಗಾರ. ಏ ಭರತ ಕಂಡವಿದು ಭಾರಿ ಪುಣ್ಯದ ನಾಡು, ಭಾರಿ ಭಾರಿ ಜುಮಾತ್ಮರು ಉದಿಸಿದಾರ, ಹೌದು ಭಾರಿ ಭಾರಿ ಜುಮಾತ್ಮರು ಉದಿಸಿದಾರ. ಶೂರ ಪುರುಷರು ಧೀರ ಮಹಿಳೆರುಟ್ಟಿದರೆ ಏಳು ಕೀರ್ತಿ ಗಳಿಸಿದಾರ, ಅವರು ಧರೆ ಏಳು ಕೀರ್ತಿ ಗಳಿಸಿದಾರ. ಆ ಗದಗ ಜಿಲ್ಲೆಯೊಳಗ ಅಡವಿ ಸೋಮಾಪುರ ಕೇಳ್ರಿ, ಗದಗ ಜಿಲ್ಲೆಯೊಳಗ ಅಡವಿ ಸೋಮಾಪುರ ಇರುವುದು ಕೇಳಾರಿ ನಮ್ಮೋರ, ಅಲ್ಲೇ ಇರುವುದು ಕೇಳಾರಿ ನಮ್ಮೋರ. ಗೋಣಿ ಬಸವನ ದಯದಿಂದ ಹಾಸನಾದ ಪದಗಳ ಕುಶಿಲಿಂದ ಹಿಂಗ ಹಾಡುವರ, ನಾವು ಕುಶಿಲಿಂದ ಹಿಂಗ ಹಾಡುವರ. ಭರತ ಕಂಡವಿದು ಭಾರಿ ಪುಣ್ಯದ ನಾಡು, ಭಾರಿ ಭಾರಿ ಜುಮಾತ್ಮರು ಉದಿಸಿದಾರ, ಕೇಳ್ರಿ ಭಾರಿ ಭಾರಿ ಜುಮಾತ್ಮರು ಉದಿಸಿದಾರ. ಶೂರ ಪುರುಷರು ಧೀರ ಮಹಿಳೆರುಟ್ಟಿದರೆ ಏಳು ಕೀರ್ತಿ ಗಳಿಸಿದಾರ, ಹೌದು ದರೆ ಏಳು ಕೀರ್ತಿ ಗಳಿಸಿದಾರ. ಭರತ ಕಂಡವಿದು ಭಾರಿ ಪುಣ್ಯದ ನಾಡು, ಭಾರಿ ಭಾರಿ ಜುಮಾತ್ಮರು ಉದಿಸಿದಾರ, ಕೇಳ್ರಿ ಭಾರಿ ಭಾರಿ ಜುಮಾತ್ಮರು ಉದಿಸಿದಾರ. ಶೂರ ಪುರುಷರು ಧೀರ ಮಹಿಳೆರುಟ್ಟಿದರೆ ಏಳು ಕೀರ್ತಿ ಗಳಿಸಿದಾರ, ಹೌದು ದರೆ ಏಳು ಕೀರ್ತಿ ಗಳಿಸಿದಾರ. ಅಯ್ಯಲ್ಲು ಜಗದ ಕಲ್ಲೆಲ್ಲುವ ವಾಕ್ಯ ಚೆನ್ನಾಗಿ ನೀವು ತಿಳಿಬೇಕ, ಯೋವ ಚೆನ್ನಾಗಿ ನೀವು ತಿಳಿಬೇಕ. ಆ ಹೆಣ್ಣು ಮಗಳು ಸನ್ಮಾರ್ಗದಿ ನಡೆದಾರ, ಕೇಳಾರೆ ಮಾನ್ಯತೆ ಮನೆ ತನಕ, ಹೌದು ಕೇಳಾರೆ ಮಾನ್ಯತೆ ಮನೆ ತನಕ. ಆ ಹೆಣ್ಣಿನ ಜೀವನ ಚೆನ್ನಾಗಿರ್ಬೇಕಾದ್ರೆ, ಮೊದಲ ಹೆಣ್ಣಿನ ಜೀವನ ಚೆನ್ನಾಗಿರ್ಬೇಕಾದ್ರೆ ಓದ್ಬರ ಮೊದಲ ಕಲಿಬೇಕ, ನೀವು ಓದ್ಬರ ಮೊದಲ ಕಲಿಬೇಕ. ಆ ಜಾಣಿ ತಾಯುತ ಮಾಸ್ತರ ಇದ್ದಂಗ ಮಕ್ಕಳ ಮುಂದಿನ ಜೀವನಕ, ಹೌದು ಮಕ್ಕಳ ಮುಂದಿನ ಜೀವನಕ. ಆ ವಿದ್ಯೆ ಇಲ್ಲದಿದ್ರ ಶುದ್ಧಲ್ಲ ಸಂಸಾರ, ಯಾವ ವಿದ್ಯೆ ಇಲ್ಲದಿದ್ರ ಶುದ್ಧಲ್ಲ ಸಂಸಾರ. ಗುದ್ಯಾಟ ಮನೆಯಾಗ ಸುಮ್ಮ ಸುಮ್ಮಕ, ಹೌದು ಗುದ್ಯಾಟ ಮನೆಯಾಗ ಸುಮ್ಮ ಸುಮ್ಮಕ. ಅಂತ ಬುದ್ಧಿವಂತಿ ಆದ್ರ ತಿದ್ದಿ ಬಾಳನ್ನು ಶುದ್ಧವಾಗಿ ಅವಳು ನಡೆಸೋದಕ, ಹೌದು ಶುದ್ಧವಾಗಿ ಅವಳು ನಡೆಸೋದಕ. ಇನ್ನ ಹೆಂಡಸರಾಯು ಕುಡಿಯುವ ಗಂಡರಿಗೆ, ಮನೆಯೊಳಗ ಹೆಂಡಸರಾಯಿ ಕುಡಿಯುವ ಗಂಡರಿಗೆ, ಕಂಡ ತುಂಡ ನೀವು ಹೇಳಬೇಕ, ಹೌದು ಕಂಡ ತುಂಡ ನೀವು ಹೇಳಬೇಕ. ಆ ಮಂಡಲದೋಳು ಮರ್ಯಾದಿ ಇಲ್ಲಂತ ಚಂದಾಗಿ ತಿಳಿಸಿ ಹೇಳಬೇಕ, ಅವ್ರಿಗೆ ಚಂದಾಗಿ ತಿಳಿಸಿ ಹೇಳಬೇಕ. ಆ ಸಂಸಾರ ಅಂದರ ಶಾಂತಿ ಬಾಜಾರಲ್ಲ, ತಿಳ್ಕೊಳ್ರಿ ಸಂಸಾರ ಅಂದರ ಶಾಂತಿ ಬಾಜಾರಲ್ಲ. ತಿಳುವಳಿಕೆ ಮೊದಲ ಇರಬೇಕ, ನಿಮಗೆ ತಿಳುವಳಿಕೆ ಮೊದಲ ಇರಬೇಕ. ಆ ಸಂಸ್ಕಾರವಿಲ್ಲದೆ ತಿರುಗಾಡೋ ಮಕ್ಕಳನ್ನ ಕರೆದಾರಿ ಜನೀವ ಹಚ್ಚಬೇಕ, ಹೌದು ಕರೆದಾರಿ ಜನೀವ ಹಚ್ಚಬೇಕ. ಇನ್ನ ಜಾಣಿ ತಾಯಿ ಇದ್ರ ಪ್ರಾಣ ಓಣ್ಯಾಗಲ್ಲ, ಆ ಕಲತಂತ ಜಾಣಿ ತಾಯಿ ಇದ್ರ ಪ್ರಾಣ ಓಣ್ಯಾಗೆಲ್ಲ ಕರಿತಾರ ಅಂತವ್ರನ್ನ ಎಲ್ಲದಕ, ಹುಡುಗಾಡಿ ಕರಿತಾರ ಅಂತವ್ರನ್ನ ಎಲ್ಲದಕ. ಏ ಪ್ರಾಣ ಸತಿಪತಿ ಜಾಣರಾಗಿ ಹಿಂಗ ಕೀರ್ತಿಯನ್ನು ನೀವು ಪಡಿಬೇಕ, ಹೌದು ಕೀರ್ತಿಯನ್ನು ನೀವು ಪಡಿಬೇಕ. ಆ ಅಕ್ಷರ ಜ್ಞಾನ ದೇಶಕ್ಕೆ ಪ್ರಾಣ, ತಿಳ್ಕೊಳ್ರಿ ಅಕ್ಷರ ಜ್ಞಾನ ದೇಶಕ್ಕೆ ಪ್ರಾಣ ಎಂದು ಮಹಾತ್ಮಾಜಿ ಹೇಳಿದ ಮಾತು ಚೊಕ್ಕ, ಹಿಂಗ ಮಹಾತ್ಮಾಜಿ ಹೇಳಿದ ಮಾತು ಚೊಕ್ಕ. ಆ ಸಾಕ್ಷರಾಗಿ ನೀವು ಹೆಣ್ಣಿರಲಿ ಗಂಡಿರಲಿ ಸುಖದಿಂದ ಎಲ್ಲರೂ ಬಾಳಬೇಕ, ಹೌದು ಸುಖದಿಂದ ಎಲ್ಲರೂ ಬಾಳಬೇಕ. ಆ ಜ್ಞಾನ ಇಲ್ಲದವರು ಆನೆಯಂತೆ ಬೆಳೆದರೇನು, ಮೊದಲ ಜ್ಞಾನ ಇಲ್ಲದವರು ಆನೆಯಂತ ಬೆಳೆದರೇನು. ಕೋಣ ಅಂತ ಕರೀತಾರ ಅಂತ ಜನಕ, ಹೌದು ಕೋಣ ಅಂತ ಕರೀತಾರ ಅಂತ ಜನಕ. ಆ ವಿದ್ಯಾವಂತ ಪುರುಷರು ಸದ್ಯ ಸಭದೊಳಗ ನಿಂತ್ರ ಶರಣೋ ಮಾಡತಾರ ಅಂತ ಜನಕ, ಹೌದು ಶರಣೋ ಮಾಡತಾರ ಅಂತ ಜನಕ. ಗದಗ ಜಿಲ್ಲೆಯೋಳು ಅಡವಿ ಸೋಮಾಪುರ ಇರುವುದು ನೋಡಾರಿ ಒಳ್ಳೆ ಕಡಕ, ಹೌದು ಇರುವುದು ನೋಡಾರಿ ಒಳ್ಳೆ ಕಡಕ. ಆ ಮುದದಿ ಚನ್ನಣ್ಣ ಕವಿ ಮಾಡಿ ಹೇಳಿದ ಹಿಂದಿನ ನಮ್ಮ ಯುವ ಜನಕ, ಹೌದು ಹಿಂದಿನ ನಮ್ಮ ಯುವ ಜನಕ. ಏ ಹೆಣ್ಣು ಜಗದ ಕಣ್ಣೆನ್ನುವ ವಾಚ ಚೆನ್ನಾಗಿ ನೀವು ತಿಳಿಬೇಕ, ಯುವ ಚೆನ್ನಾಗಿ ನೀವು ತಿಳಿಬೇಕ. ಹೆಣ್ಣು ಮಗಳು ಸನ್ಮಾರ್ಗದಿ ನಡೆದಾರ ಮಾನ್ಯತೆ ಕೇಳಾರಿ ಮನೆತನಕ, ಹೌದು ಕೇಳಾರಿ ಮಾನ್ಯತೆ ಮನೆತನಕ. ಹೆಣ್ಣು ಮಗಳ ಸನ್ಮಾರ್ಗದಿ ನಡೆದಾರ ಕೇಳಾರಿ ಮಾನ್ಯತೆ ಮನೆತನಕ, ಹೌದು ಕೇಳಾರಿ ಮಾನ್ಯತೆ ಮನೆತನಕ, ಹೌದು ಕೇಳಾರಿ ಮಾನ್ಯತೆ ಮನೆತನಕ. ಶರಣು ಮಾಡುವೇನು ತಾಯಿ ಧರಣಿ ಭಾರತಾಂಬೆ, ನಿನಗೆ ಕರುಣವಿರಲಿ ನಿನ್ನ ಒಡಲ ಮಕ್ಕಳ ಮೇಲೆ, ತಾಯಿ ಕರುಣವಿರಲಿ ನಿನ್ನ ಒಡಲ ಮಕ್ಕಳ ಮೇಲೆ. ಆ ಬಂಡವೈರಿ ಜಯಿಸುವಂತ ಗಂಡು ಗಾಲಿ